ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನದ ಈ ವರ್ಷದ ಘೋಷವಾಕ್ಯ ರಕ್ತ ನೀಡಿ ಜಗತ್ತನ್ನು ಗೆಲ್ಲಿಸಿ. ರಾಜ್ಯದಲ್ಲಿ 1% ಹೆಚ್ಚು ಜನರಿಗೆ ರಕ್ತದ ಅವಶ್ಯಕತೆ ಇದೆ. ಇದನ್ನು ಪೂರೈಸಲು ಇರುವುದೊಂದೇ ಮಾರ್ಗ, ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವುದು. ರಕ್ತದಾನ ಮಾಡಿದ ಕೆಲವೇ ಗಂಟೆಗಳಲ್ಲಿ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ನಿರ್ಭಯದಿಂದ ರಕ್ತದಾನ ಮಾಡಿ ಜೀವ ಉಳಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097 ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ ಮತ್ತ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 70%. ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 75%, ವಿಜಯಪುರ ಜಿಲ್ಲೆ ಒಳಗ 65%, ಬಳ್ಳಾರಿ ಜಿಲ್ಲೆ ಒಳಗ 80% ಮತ್ತ ನೆರೆ ಸೊಲ್ಲಾಪುರ ಜಿಲ್ಲೆ ಒಳಗ 60% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ಮುಂದ ಗಡಿ ದಾಟಿದಾಗ ಪಶುಪಾಲನೆ ಆಧಾರಿತ ನಾಟಕ ಕೇಳೋಣ. ಪಶುಪಾಲನೆ ಆಧಾರಿತ ನಾಟಕ ಗಡಿ ದಾಟಿದಾಗ. ರಚನೆ ಡಾಕ್ಟರ್ ರಾಜಪ್ಪ ಎಚ್. ಕೇಳಿ ನಾಟಕ ಗಡಿ ದಾಟಿದಾಗ. ಸಾವಕಾಶ ಹೇಳುವಯ್ಯಪ್ಪ, ಆಸ್ಪಾಸ್ ಯಾರಾದ್ರೂ ಇದ್ರ ನಮ್ಮ ತಿಥಿ ಇಲ್ಲೇ ಆದಂಗ. ಹೌದಪ್ಪ, ಮೈ ಮ್ಯಾಲ ಸ್ವಲ್ಪ ಹೆಚ್ಚರ ಇರ್ಲಿ. ಅಲ್ಲೋ ಹೇ ತಮ್ಮ, ಅಲ್ಲಿಂದ ಇಲ್ಲಿ ತನ ಈ ಬುಟ್ಟಿ ನಾನೇ ಹೊತ್ಕೊಂಡು ಬಂದಿರೋ. ಹೌದೌದು, ಏನು ಕುತ್ತಿಗೆ ಬ್ಯಾನ್ ಆಗ್ಲಿಕ್ಕೋ ಮಾರಾಯ. ಸ್ವಲ್ಪ ಇಲ್ವಾ ಅಲ್ಲಿ ಬದ್ಲಿ ಮಾಡಮಂತ. ಈಗ ಈಗ ಈ ಬುಟ್ಟಿ ನೀ ಒಂದ್ ಸ್ವಲ್ಪ ಹೊತ್ಕೋ. ಆಯ್ತಾ, ಹುಷಾರ, ಸಾವಕಾಶ, ನೀರ್ ತೊಳ್ಕೋಬಾರ್ದು. ಹೌದೌದು, ನಿಂಬೆ ಹಣ್ಣು ಕದಲ್ಬಾರ್ದು. ಸೀರಿ ಮುಡಿ ಸರಿಬಾರ್ದು. ಹಂಗೇನಾದ್ರ ಆದ್ರ ನಾವು ಮಾಡಿದ್ದೆಲ್ಲ ಹೊಳೆ ಹುಷನ್ ತೊಳೆದಂಗ ಆಗ್ತದೋ ಮಾರಾಯ. ಈ ಬುಟ್ಟಿ ಇದ್ದಿದ್ದಕ್ಕ ಇವತ್ ರಾತ್ರಿ ದೆವ್ವ ಭೂತ ಪ್ರೇತ ಪಿಶಾಚಿ ಯಾವ್ದು ಬರಂಗಿಲ್ಲ. ಇದ ಒಂದ್ ದೊಡ್ಡ ಶಕ್ತಿ ಅದ. ಇದಕ್ಕ ಎದುರಾಗಿ ಯಾವ ಭೂತನೂ ಬರಂಗಿಲ್ಲ. ಆದ್ರ ನಾವು ವಾಪಸ್ ಹೋಗೋ ಹೊತ್ತಿನಾಗ ಹುಷಾರಿರ್ಬೇಕು. ಎಲ್ಲೆಂದ್ರಲ್ಲಿ ಇಳಿಸೋದಲ್ಲದು, ಅದಕ್ಕ ಬೇವಿನ ಗಿಡನ ಬೇಕು. ಆಗ ಅಲ್ಲಿ ಕಾಣಿಸ್ತದಲ್ಲ ಅದು ಬೇವಿನ ಗಿಡ ಇರಬೇಕು, ಮತ್ತ ಅದಕ್ಕ ಕಟ್ಟಿದ್ದಂಗದ ಅಲ್ಲಿಗೆ ಹೋಗಿ ಬರ್ರಿ. ಹೌದೌದು ಹೌದು, ಇದು ಬೇವಿನ ಗಿಡ ಅದ, ಇಲ್ಲೇ ಇಳಿಸೋಣ, ಇಲ್ಲೇ ಇಳಿಸೋಣ ಅಂತ. ಓಹೋ ಕಟ್ಟಿ ಅದ, ಆಗ ಕಟ್ಟಿ ಮೇಲೆ ಇಳಿಸೋಮು. ಇಬ್ರು ಇಬ್ರು ಕೈ ಹಚ್ಚಿರೋ, ಹಚ್ಚರಿ ಹಚ್ಚರಿ, ಮುಟ್ಟಿ ಕೈ ಹಚ್ಚಿರಿ, ಸಾವಕಾಶ ನಿಧಾನ ಇಳಿಸ್ರಿ, ಸಾವಕಾಶ ನಿಧಾನ ಇಳಿಸ್ರು. ಕತ್ತಲ ನೆತ್ತಿ ದಾಟೋಗೈತಿ, ಲಘುನಿ ಪೂಜೆ ಮುಗಿಸ್ಬಿಡ್ರಿ. ಅಲ್ಲಿಲೇ ಒಂದ್ ಹೆಜ್ಜೆ ಹಿಂದಕ್ ಹಾಕಿ ಹಂಗ ಭೂಮಿ ಒದ್ದು ಬಲಗಾಲ ಮುಂದ ಹಾಕಿ ನಮ್ಮೂರ್ ಕಡೆ ನಡ್ರಿ. ನಿಂದ್ರಿಯೋ ನಿಂದ್ರಿ. ಈಗ ನಮ್ಮೂರ್ ಸೀಮೆ ಚಾಲು ಆಗ್ತದ. ಹೌದು ಹೌದು, ಈಗ ಇಲ್ಲಿ ನೋಡ್ರಿಲೆ ನಿಂತು ನಿಮ್ ಕೈಯಾಗ ಏನ್ ಚರಿಗೆ ಅವಲ್ಲ ಅವನ್ನ ಈಗ ಲಕ್ಷ ಕೊಟ್ಟು ಕೇಳ್ರಿ. ಅವನ್ನ ಬೆನ್ ಹಿಂದ ಒಂದೇ ಏಟಿಗೆ ಹಿಂದ ಸೀಮ್ಯಾಗ ಬೀಳು ಹಂಗ ಒಗದ್ ಬಿಡ್ರಿ. ಈಗ ಮತ್ತ ಕೈಯಾಗೇನೆ ನಿಂಬೆ ಹಣ್ಣನ್ನ ಬಲಗಾಲ ಕೆಳಗ ಹಾಕಿ ಅದು ಸೀಳು ಹಂಗ ತುಳಿದ್ ಹಾಕ್ರಿ. ಯಾರು ಹಿಂದಕ್ಕೆ ನೋಡ್ಬೇಡ್ರಿ, ನಡೀರಿ ನಮ್ಮೂರ್ ಕಡೆ ದೊಡ್ಡ ದೊಡ್ಡ ಹೆಚ್ಚಾಕ್ರಿ. ನಡ್ರಿ ನಮ್ಮೂರ ಹತ್ರ ಬಂತು. ಊರ್ ಬರೋ ತನಕ ನನ್ಗ ಜೀವದಾಗ ಜೀವಿದ್ದಿಲ್ಲ, ಹತ್ತ ಹುಟ್ಟಿ ಬಂದಾಗ ಆದ್ಬಿಟ್ರು. ಹೌದು ಹೌದು, ಎಲ್ಲ ಒಳ್ಳೇದಾಯ್ತು. ಏ ಅಲ್ಲಿ ನೋಡ್ರಿ, ನಮ್ಮೂರ ಅವಿಶಾಗ ನಮ್ಮೂರಿನ ಮಂದಿ ಎಲ್ಲ ಹಾದಿ ಕಾಯ್ಕೊಂಡಿದ್ದಾರೆ ನಮ್ದು. ಹೌದೌದು, ಏ ಜಲ್ದಿ ಜಲ್ದಿ ಬರ್ರಿ, ಎಲ್ಲ ಸುದ್ದಿ ಅವ್ರಿಗೂ ಹೇಳ್ಬಿಡೋಣ, ಊರಿನ ಜನ ಚಿಂತೆ ಮಾಡೋದನ್ನ ಬಿಡ್ತಾರ. ಹುಡುಗರು ಬಹಳ ಧೈರ್ಯವಂತರಪ್ಪ. ಹೌದು ಹೌದು, ಆ ಹುಡುಗರಿಗೆ ಕಟ್ಟನ ಹಾಲು ಕೊಟ್ರೆ ಕುಡ್ಲಕ್ಕ ನಮ್ಮ ಊರಿಗೆ ಬಂದ ಗಿಡ ಎಲ್ಲ. ಯಪ್ಪ ದೇವ್ರ, ರಾತ್ರಿ ಮಲಗೋ ಹೊತ್ತಿನಾಗ ಚಲೋ ಇತ್ತಲ್ಲೋ, ಬೆಳಗಾಗದ್ರಾಗ ಹಿಂಗ ಸತ್ತ ಬಿದ್ದದಲ್ಲ ನನ್ನ ಆಕಳ. ಗೌರಿ ಗೌರಿ, ನಾ ಹೆಂಗ್ ಮಾಡ್ಲಿ, ಮುಂದ ಬದುಕರ ಹೆಂಗ್ ಸಗಿಸ್ಲಿ? ಅಯ್ಯೋ ದೇವ್ರ, ಯಾಕವ ಲಚ್ಚವ ಅಮ್ಮಿ, ನಮ್ಗೆ ಹೆಂಗಾಯ್ತು? ನನಗೂ ಸುದ್ದಿ ಗೊತ್ತಾಗಿ ಎದಿ ಬಡ್ಕೊಂಡಂಗ ಆತು ನೋಡವ. ಏನ್ ಚಲೋ ಇತ್ತವ ಯವ್ವ ನಿನ್ ಗೌರಿ ಆಕ್ಳ. ಏನ್ ಹೇಳಿ ರಾಮಪ್ಪ, ರಾತ್ರಿ ಹಾಲು ಹಿಂಡಿನಿ, ಮೇವು ಹಾಕಿನಿ, ನೀರು ಕುಡಿಸಿನಿ, ಚಲೋನೇ ಇತ್ತು, ಚಂದಾಗಿನೇ ತಿಂತು. ಬೆಳಗಾಗದ್ರಾಗ ಯಾರ ಶಾಪ ನನ್ನ ಮ್ಯಾಲ ಇತ್ತೋ ಏನೋ, ನನ್ನ ಹೊಟ್ಟಿ ಸುಟ್ಟಂಗಾಗೇದೋ ಎಣ್ಣ, ನನ್ನ ಹೊಟ್ಟಿ ಸುಟ್ಟಂಗಾಗೇದೋ. ರಾಮಪ್ಪ ರಾಮಪ್ಪ ಬಾರೋ ಸಿದ್ದಪ್ಪ. ಲಚ್ಚವ್ವ ಬಿಡು ಬಿಡು, ಯಾಕಳ್ತಿ? ಛೇ, ಎಂತ ಅನಾಹುತ ಆಗೋಯ್ತು ಅಂತೀನಿ. ಒಳ್ಳೆ ಮಂದಿಗೆ ಕಾರಾಟ ಇರ್ತದ ಅನ್ನಕ್ಕ ಇದ ನೋಡು, ಕೆಟ್ಟಗಳಿಗೆ ಬಿಡು. ಇದು ಹೋಗ್ಲಿ ಬಿಡು ಲಚ್ಚವ್ವ, ಮುಂದ ಏನಾರ ಮಾಡೋಣ ತಗೋ, ನಾವೆಲ್ಲ ಅದೀವಲ್ಲ. ಧೈರ್ಯ ಮಾಡ್ಕೋ, ಆಗಿದ್ದು ಆಗೋತ್ ಬಿಡು. ಶಿವನ ಯಾಕ ಲಚ್ಚವ್ವ? ಹನುಮ ನನ್ನ ಆಕಳ ಹೋತ ಹನುಮ. ಈಗ ಎರಡ್ ದಿನದ ಕೆಳಗ ಕಂಬಾರೋಣ್ಯಾಗ ಹಿಂಗ ನಾಲ್ಕ ದನ ಒಮ್ಮಿಲ್ಗೆ ಸತ್ತೋದ್ವ? ಆನಿ ಆನಿ ಇದ್ದಂಗಿದ್ವಪ್ಪ ಅದನ. ಇಲ್ಲಿ ಇವತ್ ನೋಡಿದ್ರ ಲಚ್ಚವನ ಆಕಳ ಸತ್ ಹೋಗೈತಿ. ನನಗ ಯಾಕೋ ಎದಿ ಜುಮ್ಮನ ಕತ. ಅಯ್ಯೋ ಹನುಮ, ಮೊದ್ಲ ಹಿಂಗಂತ ಗೊತ್ತಾಗಿದ್ರ ನಾ ದೇವ್ರಿಗೆ ಕಾಯಿ ಹೊಡಿಸ್ತಿದ್ನೆಲ್ಲೋ ಯಪ್ಪ. ನನ್ನ ಆಕಳ ನನ್ ಗೌರಿನೂ ಹಿಂಗ ಹೋತು ಶಿವನ. ಸಿದ್ದಪ್ಪಣ, ಸಿದ್ದಪ್ಪಣ ನಿನ್ ಯಜಮಾನ್ತಿ? ಹ್ಮ್, ಅದ ನಮ್ಮಕ್ಕ. ಹೌದು. ನಿನ್ ಹುಡ್ಕೊಂಡು ನಮ್ಮ ಮನೆ ಕಡಿ ಬಂದಿದ್ಲ. ಹ್ಮ್. ಯಾಕವ್ವ ಅಂದ್ರ, ಏ ಹೋಗ ಹನುಮ, ಲಗೂನ ನಿಮ್ ಅಣ್ಣನ್ ಕರ್ಕೊಂಡ್ ಬಾ ಅನ್ಲ. ಯಾಕವ್ವ ಅಂತ ಕೇಳಿದ್ರ, ನಿನ್ ಕರಿಯತ್ತ ಅದು ತೇರ್ಲಿಕ್ಕತ್ತದಂತ. ನಿನಗ ದೌಡ್ ಕರ್ಕೊಂಡ್ ಬಾ ಅಂತ ನಮ್ಮ ಅಕ್ಕ ಹೇಳ್ ಕಳಸ. ನಡಿ ನಡಿ ಮನೆ ಕಡಿ ನಡಿ. ಹಿಂಗ ನಡಿ ನಡಿ. ಹಾ ನಡಿ. ಗುಂಡಪ್ಪ ಯಾಕ ಎತ್ತು ಬಹಳ ತೇಕ ಕತ್ತೈತಿ, ಹೊಟ್ಟಿನೂ ಉಬ್ಬ್ಯದ, ಕಣ್ಣ ಕೆಂಡದಂಗ ಕೆಂಪಾಗ್ಯಾವ. ಈ ಪರಿ ರೋಗ ನಾನು ಎಂದೂ ನೋಡಿಲ್ ಬಿಡು. ಅದ್ರ ಸ್ಥಿತಿ ನೋಡಿದ್ರ ನನಗ ಉಸಿರು ತಿರುಗುವಲ್ತು. ಹಿಂಗ್ಯಾಕ್ ಗುಂಡಪ್ಪ, ಮುಂದೆ ಹ್ಯಾಂಗ ಆರಾಮ ಆಗಂಗಾಯ್ತಲ್ಲ ಗುಂಡಪ್ಪಣ. ಹ್ಮ್. ಇದ್ಯಾಕೋ ಬಹಳ ವಿಚಿತ್ರ ಅನ್ಸಕತ್ತದ. ಮುಂಜಾನೆ ಲಚ್ಚವನ ಆಕಳು ಸತ್ತು ಹೋತು, ಮೊನ್ನೆ ಕಂಬಾರೋಣ್ಯಾಗ ದನ ಸತ್ತಾವಂತ. ಇದು ಯಾಕೋ ಬಹಳ ದೊಡ್ಡ ರೋಗನೇ ಇರಬೇಕು. ನಾ ಪ್ಯಾಟಿಗೆ ಹೋಗಿ ದನ ಡಾಕ್ಟರ್ ಕರ್ಕೊಂಡ ಬರ್ತೀನಿ. ಹನುಮ ಅಗೋ ಮಾಡ್ಬೇಡ ನೀನು. ಆ ಡಾಕ್ಟರ್ ಬಂದು ಏನ್ ಮಾಡಂಗದಾರ? ಅವ್ರು ಬಂದು ಎರಡು ಸೂಜಿ ಚುಚ್ತಾರ ಹೋಗ್ತಾರ. ಎಷ್ಟೋ ಕಡೆ ಸೂಜಿ ಮಾಡಿದ್ದಕ್ಕ ದನ ಜೀವ ಬಿಟ್ಟಾವ, ಗೊತ್ತೈತೆ ನಿಂಗ. ಮೊನ್ನೆ ಆ ಭರವ ನಿನ್ನಂಗ ದಿಮಾಗ್ ಮಾಡ್ಕೊಂತ ಡಾಕ್ಟರ್ ಕರಿತೀನಿ ಅಂತಂದ. ಅದಕ್ಕ ನಾನು ಆತನ ಎತ್ತ ನೋಡ್ಲಿಲ್ಲ, ತಾಸಿನಾಗ ಅದು ಸತ್ ಹೋಯ್ತು, ಗೊತ್ತೇನೋ ನಂಗೆ. ಸಿದ್ದಪ್ಪಣ, ಈ ಗುಂಡಪ್ಪೇನೋ ತನಗ್ ತಿಳಿದಿದ್ ಮಾಡ್ತಾನ. ಏನೇ ಆದ್ರೂ ಇವನೇ ನಮ್ಮ ಊರಿಗೆ ಡಾಕ್ಟರ್ ಇದ್ದಂಗ. ಹೌದು ಹೌದು. ಆದ್ರೂ ಪ್ಯಾಟ್ಯಾಗಿನ ಡಾಕ್ಟರ್ ಕರೆಸೋದು ಬಹಳ ಒಳ್ಳೇದಪ್ಪ. ಹೌದು ಹೌದು. ಯಾವ್ದಕ್ಕೂ ನಾ ಸ್ವಲ್ಪ ಗೌಡ್ರ ಮನೆ ಹತ್ರ ಹೋಗಿ ಬರ್ಲೆ. ಗೌಡ್ರೇ ಗೌಡ್ರೆ. ಆ ಏನಪ್ಪ ಹನುಮಪ್ಪ, ಬಾ ಬಾ ಒಳಗ್ ಬಾ. ನೀ ಈ ಕಡೆ ಬಂದಿ ಅಂದ್ರೆ ಏನಾದ್ರೂ ಸುದ್ದಿ ತಗೊಂಡೇ ಬಂದಿರ್ತಿ ಅಂತ ನನಗ್ ಗೊತ್ತು. ಮತ್ತೇನು ಊರಾಗಿನ ಸುದ್ದಿ ಗೌಡ್ರೆ? ಸಿದ್ದಪ್ಪಣ್ಣನ ಎತ್ತ ಕಂಡಪಟ್ಟಿ ತ್ರಾಸ ಪಡಕ್ ಹತ್ತದ್ರಿ. ಆ ಗುಂಡಪ್ಪ ಬಂದ ಔಷಧಿ ಕೊಟ್ನ, ಪ್ಯಾಟಿಯಿಂದ ದೊಡ್ಡ ಡಾಕ್ಟರ್ ಕರೆಸ್ಬೇಕು ಅಂತ ನಾನಂದ್ರ ಗುಂಡಪ್ಪಣ ನನ್ ಮೇಲೆ ಕಂಡಪಟ್ಟಿ ಸೀಟ್ ಮಾಡ್ಕೊಂಡ್ರಿ. ಗೌಡ್ರ ಯಾಕೋ ಊರಾಗಿಂದನ ಬಹಳ ಸಾಯ್ಕತ್ತಾವ್ರಿ. ಹನುಮಪ್ಪ, ಈ ವಿಷಯ ನೆಂಪು ಮಾಡಿದ್ರೆ ನನಗೂ ಮನಸ್ಸಿಗೆ ಸೂಜಿಲಿ ಚುಚ್ಚದಂಗ ಆಗ್ತದ ನೋಡಪ್ಪ ತಮ್ಮ. ನಮ್ ಬೆಳ್ಳಂದು ದೊಡ್ಡ ಎತ್ತಿತ್ತಲ್ಲ. ಹೌದ್ರಿ. ನೀ ನೋಡಿಯಲ್ಲಪ್ಪ. ಹೌದ್ರಿ ಗೌಡ್ರ. ಅದನ್ನ ಗಂಡ ಮಗನ ಸಾಕದಂಗ ಸಾಕಿದ್ದೆ. ಅದೇನಾಯ್ತು ಏನೋ ಸ್ವಲ್ಪ ಸುಂದ ಕಾಣ್ತಿತ್ತ. ತೋಟದಾಗಿಂದ ಮನೆಗ್ ಬರದ್ರಾಗ ಬಿದ್ದು ಒದ್ದಾಡಿ ಹಿಂಗೆ ಸತ್ ಹೋಯ್ತು. ನಿನಗ್ ಗೊತ್ತೇ ಅದಲ್ಲಪ್ಪ. ಹೌದ್ರಿ ಗೌಡ್ರ. ಆ ಎತ್ತ ಸತ್ತಾಗಿಂದ ನನ್ ಬಲಗೈ ಬಿದ್ದು ಹೋದಂಗ ಆಗೈತಪ್ಪ. ಗೌಡ್ರೆ ಸತ್ತಿದ್ ನಿಮ್ದೊಂದ ಅಲ್ರಿ, ಆ ಕಂಬಾರ ಓಣ್ಯಾಗ, ಆ ಲಚ್ಚವಕ್ಕನ ಮನ್ಯಾಗ, ಅಲ್ದ ಆ ಕೆರೆಯಾಗ, ಈಗ ಸಿದ್ದಪ್ಪನ ಯತ್ನ ಸಹಿತ ಸುಸ್ತಾಗ್ಯದ ಅಂದ್ರ ಗೌಡ್ರ, ನಮ್ಮೂರಾಗ ಯಾಕ ದನ ಸಾಯಕತ್ತೇವ್ರಿ? ಯಾಕ ಹಿಂಗ ಆಗತ್ತಂತ? ಹೌದಪ್ಪ ಹನುಮಪ್ಪ, ವಿಚಾರ ಮಾಡುವಂತ ಮಾತದ ನೋಡು. ಈಗ ನಡಿ, ಸಿದ್ದಪ್ಪನ ಮನೆ ಕಡೆ ಹೋಗಿ ಎತ್ತಿಗೆ ಏನಾಗ್ಯದ ನೋಡೋಣಂತ. ನಡ್ರಿ ನಡ್ರಿ ಗೌಡ್ರಿ ನಡ್ರಿ. ಗೌಡ್ರ ಗೌಡ್ರ. ಸಿದ್ದಪ್ಪ, ಏ ಸಿದ್ದಪ್ಪ, ಯಾಕ ಅಷ್ಟ್ಯಾಕ ಹೌ ಹರಿದಿ? ಏನಾಯ್ತಪ್ಪ ಗೌಡ್ರ? ನನ್ನ ಬದುಕು ನೀರಾಗ ಹೋತ್ರಿ. ಇನ್ನ ದುಡಿಯೋದ್ ಹೆಂಗ್ರಿ? ದುಡಿದು ಉಣ್ಣದ್ ಹೆಂಗ? ಯಪ್ಪ, ನಾನ್ ಏನ್ ಮಾಡ್ಲಿ ಗೌಡ್ರ? ನನ್ನ ಎತ್ತು ಸತ್ತು ಹೋತ್ರಿ. ಸಿದ್ದಪ್ಪಣ್ಣ, ಸಮಾಧಾನ ಮಾಡ್ಕೊಳ್ಳೋಣ. ಸಿದ್ದಪ್ಪ ಸಿದ್ದಪ್ಪಣ್ಣ, ಸಮಾಧಾನ ಮಾಡ್ಕೋಪ್ಪ. ಎಷ್ಟು ದನ ಸಾಯಕ್ ಹತ್ತವಲ್ಲ ಅಂತೀನಿ. ಸಿದ್ದಪ್ಪ ಇರ್ಲಿ ಇರ್ಲಿ, ಸಮಾಧಾನ ಮಾಡ್ಕೋನಿ, ಸಮಾಧಾನ ಮಾಡ್ಕೋಪ್ಪ. ಗೌಡ್ರ, ಇದು ಬಹಳ ವಿಚಿತ್ರ ಐತಿ. ಯಾರಿಗೂ ಏನೂ ತಿಳಿಲಾರ್ದಂಗ ಆಗೈತಿ. ಆ ಗುಂಡಪ್ಪಗೂ ಇದು ಗೊತ್ತಾದಂಗಿಲ್ ಬಿಡ್ರಿ. ನಾ ಸುಮ್ನ ಪ್ಯಾಟಿಗೆ ಹೋಗಿ ದೊಡ್ಡ ಡಾಕ್ಟರ್ನ ಕರ್ಕೊಂಡು ಬರ್ತೀನ್ರಿ. ಅವರಾದ್ರೂ ಬಂದು ಏನಾದ್ರೂ ಮಾಡ್ಲಿ. ಹಿಂಗ ಬಿಟ್ರ ಊರಾನ್ ದನ ಸಾಯ್ಕೊಂತ ಹೋದಾವು. ಹೌದ್ ಹೌದ್ ಹನುಮಪ್ಪ, ನೀ ಹೇಳೋದು ಬರೋಬ್ಬರಿ ಅದ ನೋಡ. ಈಗ ನೀ ಅಷ್ಟ್ ಮಾಡ್ತಮ್ಮ, ನಾವು ಊರಾಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೀವಿ. ಈಗ ನೀ ತಡ ಮಾಡ್ಲಾರ್ದಂಗೆ ಪ್ಯಾಟಿಗೆ ಹೋಗು. ಸಿದ್ದಪ್ಪ, ನಾವಿಬ್ರು ಊರ್ ಮುಂದಿನ ಕಟ್ಟಿಗೆ ಹೋಗೋಣ ಬಾ. ಆತ್ರಿ ಗೌಡ್ರ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಕೇಳ್ರಿ. ನಮ್ಮೂರಾಗ ದನ ಬಹಳ ಸೈಲಿಕ್ ಹತ್ತಾವ್. ಈಗ ನೋಡ್ರಿ, ಒಂದ್ ಎತ್ತ ಸತ್ರ ಇನ್ನೊಂದ್ ಎತ್ತ ತಗೊಳ್ಳೋದು ಬಹಳ ತ್ರಾಸ ಅದ. ಇದಕ್ ಏನ್ ಮಾಡಬೇಕು ಅಂತ ಊರಿನ ಜನ ನೀವೇ ಹೇಳ್ರಿ. ಇನ್ನೊಂದು ವಿಷಯ, ಯಾರೇ ಹೇಳೋದಕ್ಕಿಂತ ಮುಖ್ಯವಾಗಿ ಗುಂಡಪ್ಪನ ಇದನ್ನ ಹೇಳಿ. ಅವ ಹೇಳೋದೇ ವಾಜ್ಮೇದ. ಯಾಕಂದ್ರ ದನದ ವಿಷಯದಾಗ ಅವ ಶಾಣೆ ಇದ್ದಾನೆ. ಏನು ಗುಂಡಪ್ಪ, ಏನಂತಿ? ಗೌಡ್ರ, ನಿಮ್ಮ ಮಾತು ಖರೆ ಐತಿ. ನಾನ್ ನೋಡೋದ್ರಾಗ ವಾರದಾಗ 10-15 ದನ ಸತ್ ಹೋಗ್ಯಾವ. ಇದು ದೊಡ್ಡ ರೋಗನ ಇರ್ಬೇಕು. ನನಗ್ ಗೊತ್ತಿರಂಗ ಒಬ್ಬ ಮನುಷ್ಯ ಬಹಳ ಚಲೋ ಔಷಧಿ ಕೊಡ್ತಾನ. ಅವನಿಗೆ ನಾ ಹೇಳ್ ಕಳ್ಸಿನಿ, ಇವತ್ತು ಅವ ಬರವಾದಾನ. ಗೌಡ್ರೇ ಗೌಡ್ರೇ, ಆಗ್ಬಾರ್ದಾಗೋಯ್ತು. ಏ ಕರಿಯಪ್ಪ, ಏ ಅದೇನ್ ಹೇಳಕತ್ತೀವ್ ನೀನು? ಸರಿಯಾಗಿ ಹೇಳು. ಏ ಗುಂಡಪ್ಪ, ಅವನಿಗೆ ಹಿಡಿದು ಒಂದ್ ಸ್ವಲ್ಪ ಚಲೋ ಕೂಡಿಸು. ಕರಿಯಪ್ಪ, ಈಗ ಹೇಳಪ್ಪ, ಏನಾಗ್ಯದ? ಯಾಕಷ್ಟು ಗಾಬರಿಯಿಂದ ಒಡ್ಕೋತ ಬಂದಿ? ಏನಾಯ್ತು ಗೌಡ್ರ? ನಾ ಇವತ್ತ ನನ್ನ ಕುರಿಗಿ ತಪ್ಪಲ್ ತಿನ್ಸ್ಲಕ್ಕ ಅಡವಿಗೆ ಹೋಗಿದ್ರಿ. ಅಲ್ಲಿ ಬೇವಿನ ಗಿಡದ ಕೆಳಗ ಯಾರೋ ಗಾಳಿ ದುರ್ಗವನ್ನ ಬಿಟ್ಟು ಹೋಗ್ಯಾರ್ರಿ. ಕಣ್ಣು ಕಟ್ ಮಾಡಿದ್ದು ಪೂಜೆ ಮಾಡಿದ್ ನೋಡಿದ ಕೂಡ್ಲೆ ಕಣ್ಣಿಗ್ ಚಕ್ರ ಬಂದ್ ಬಿದ್ದಂಗಾಯ್ತು. ಈ ಗೌಡ್ರ ಸತ್ಕೋತ ಬಿದ್ದಕೋತ ಅಲ್ಲಿಂದ ಇಲ್ಲಿಗೆ ಓಡ್ ಬಂದಿ ನೋಡ್ರಿ ಗೌಡ್ರ, ಓಡ್ ಬಂದಿನ್ರಿ ಗೌಡ್ರೆ. ದನ ಸಾಯದ್ ಯಾಕ ಅಂತ ಈಗ ಗೊತ್ತಾತ್ ನೋಡ್ರಿ. ಹೌದಾ? ರೋಗ ರುಚಿನ ಆಗಿದ್ರ ನಾ ಕೊಡೋ ಔಷಧಿಗ ಆರಾಮಾಗಿ ಹೋಗ್ತಿದ್ದ. ಇದು ಗಾಳಿ ಕಾಟ ಐತಿ. ಗಾಳಿ ಕಾಟಕ್ಕ ಯಾವ ಔಷಧಿನೂ ಇಲ್ಲ, ಮದ್ದು ಇಲ್ಲ. ಅದಕ್ಕ ದನ ದಿನ ದಿನ ಸಾಯಕತ್ತಾವ. ನಾ ಪಡ್ಕೊಂಡು ಯಪ್ಪ, ಯಾರು ನನ್ನ ಮಾತೆ ಕೇಳಲಿಲ್ಲ, ಅದಕ್ಕ ಹಿಂಗಾಗತ್ತಾವ. ಈಗ ಸ್ವಲ್ಪ ಎಲ್ಲಾರು ಸುಮ್ಕುಂದ್ರಿ, ಸುಮ್ಕುಂದ್ರಿ, ಸುಮ್ಕುಂದ್ರಿ. ಅಲ್ಲೋ ಕರಿಯಪ್ಪ, ಅದು ಗಾಳಿ ದುರ್ಗವ್ವ ಅಂತ ಗ್ಯಾರಂಟಿ ಏನಪ್ಪ? ನಾ ಯಾಕೆ ಸುಳ್ಳು ಹೇಳ್ರಿ ಗೌಡ್ರ? ಅದು ಖರೇನೆ ಗಾಳಿ ಐತ್ರಿ. ಯಾರೋ ಮಗ್ಗಲೂರವ್ರು ಬಂದು ನಮ್ ಸೀಮ್ಯಾಗ ಬಿಟ್ಟು ಹೋಗ್ಯಾರ್ರಿ. ಅವ್ರ ಬಿಟ್ಟು ಹೋಗಿದ್ದಕ್ಕ ಎಲ್ಲಾ ಸಾಕ್ಷಿನೂ ಅಲ್ಲಿ ಅದಾವ. ಹಿಂಗ್ ನೋಡಿದ್ರ ಒಂಥರ ರಾವ್ ರಾವ್ ಹೊಡಿತೈತಿ. ಅದು ಎಷ್ಟು ದಿನದ ಹಿಂದೆ ಬಿಟ್ಟಾರೋ ಏನೋ ಮಕ್ಕಳು. ಬೇವಿನ ಗಿಡ ಒಣಗಿದಂಗಾಗೈತ್ರಿ ಗೌಡ್ರ. ಗೌಡ್ರೆ ಇದು ಖರೇನೆ ಆಯ್ತು ಬಿಡ್ರಿ. ಯಾಕಂದ್ರ ಈ ರೀತಿ ದನ ಸಹಾಯಕ್ಕೆ ಹತ್ಯಾವ ಅಂದ್ರ ಇನ್ನು ನಾವು ಸುಮ್ ಕೂಡಬಾರ್ದು. ಹೌದು ಗೌಡ್ರೆ, ಮುಂದೇನ್ ಮಾಡ್ಬೇಕಂತ ಈಗ ಒಂದ್ ತೀರ್ಮಾನಕ್ಕೆ ಬಂದ್ ಬಿಡ್ಬೇಕು ನೋಡ್ರಿ. ಗೌಡ್ರೆ ಬ್ಯಾರೆ ಏನೋ ವಿಚಾರ ಇಲ್ರಿ, ಮೊದ್ಲ ಆ ಗಾಳಿನ ನಮ್ ಗಡಿ ದಾಟಿಸಿ ಮುಂದ್ ಕಳಿಸ್ಬೇಕು. ನಮ್ ಸೀಮ್ಯಾಗ ಇದ್ದಷ್ಟು ದಿನ ಕಾಟ್ ತಪ್ಪಿದ್ದಲ್ಲ, ಎಷ್ಟು ಲಗುನ ಅದು ನಮ್ ಗಡಿ ದಾಟಿ ಹೊರಗ್ ಹೋಗ್ತದೋ ಅಷ್ಟು ನಮ್ಗ ಒಳ್ಳೇದಾಗ್ತದ. ಹಂಗಾದ್ರೆ ಎಲ್ಲರಿಗೂ ಒಪ್ಪಿಗೆ ಅದ ಅಂತಂದ್ರೆ ನಾಳಿನ ಹೆಂಗು ದೇವಿ ವಾರ ಅದ. ಹೌದು, ಎಲ್ಲಾರು ಒಟ್ಟಾಗಿ ರೆಡಿ ಮಾಡ್ರಿ. ಮತ್ತ ಏನೇನು ಖರ್ಚು ಬರ್ತದ ಎಲ್ಲಾನ ಕೊಡ್ತೇನೆ. ಏನು ಗುಂಡಪ್ಪ ಎಲ್ಲ ವಾಜ್ಮಿ ಹೌದಲ್ಲ? ಹಾ ನೋಡ್ರಪ್ಪ, ನಾಳೆ ರಾತ್ರಿ ಆ ಗಾಳಿನ ನಮ್ ಗಡಿ ದಾಟ್ಸಕ್ ತಯಾರಿ ಮಾಡ್ಬೇಕು. ಅದಕ್ಕ ನಾಳೆ ಎಲ್ಲರೂ ನಿಮ್ ನಿಮ್ಮ ಮನೆಯಾಗ ಪೂಜಾ ಮಾಡ್ಬೇಕು. ಹಂಗೆ ದನ ಕರ ಎಲ್ಲ ಹೊಲಕ್ ಹೊಡಿಬಾರ್ದು, ಗಳೆ ಕಟ್ಟಬಾರ್ದು, ಮತ್ತ ಊರ್ ತುಂಬಾ ಯಾರು ರೊಟ್ಟಿ ಬಡಿಬಾರ್ದು ಅಂತ ದಂಗ್ರ ಹೊಡಸ್ರಿ ಗೌಡ್ರ. ಆಯ್ತಮ್ಮ, ಆಯ್ತಾಯ್ತು ನೋಡ್ರಿ, ಎಲ್ಲಾ ಬಹಳ ಕಟ್ಟು ನಿಟ್ಟಿನಾಗ ಮಾಡಬೇಕು. ಪೂಜಿ ಮಾಡಿ ರಾತ್ರಿ ಆದ್ಮೇಲೆ ಗಾಳಿ ಹೊತ್ಕೊಂಡು ಹೋಗಾಕ 5 ಮಂದಿ ಗಟ್ಟಿ ಆಸಾಮಿ ರೆಡಿ ಇರ್ಬೇಕು. ನಮ್ಮ ಗಡಿಯಿಂದ ಆ ಕಡೆ ಗಾಳಿನ ದಾಟಿಸಿ ಬಂದ್ ಬಿಡ್ಬೇಕು. ಊರಿನೆಲ್ಲ ಮಂದಿ ಇಲ್ಲೇ ಸೇರ್ಯಾರು, ಗೌಡ್ರು ಇಲ್ಲೇ ಅದಾರಲ್ಲ, ಚಲೋನೇ ಆಯ್ತು ಗೌಡ್ರೆ. ಯಾಕೋ ಹನುಮಪ್ಪ, ಏನ್ ಸುದ್ದಿ? ಗೌಡ್ರೆ ನಾ ಪ್ಯಾಟಿಗ್ ಹೋಗಿ ದೊಡ್ಡ ಡಾಕ್ಟರ್ನ ಭೇಟಿಯಾಗಿ ಎಲ್ಲಾ ವಿಷಯ ತಿಳಿಸಿದ್ರಿ. ಅದಕ್ಕೆ ಅವರು, ಏ ಹನುಮಪ್ಪ, ಊರಾಗಿನ ದನಕ್ಕೆಲ್ಲ ಅರ್ಜೆಂಟ್ ಆಗಿ ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಿ, ಮತ್ತ ನಾ ನಾಳಿಗ ಅವ್ರಿಗೆ ಬರಕ್ ಹೇಳೇನ್ರಿ. ಹೇ ಬ್ಯಾಡ ಬಿಡೋ ಹನುಮ, ಆ ಡಾಕ್ಟರ್ ಇಂಜೆಕ್ಷನ್ ಯಾವ್ದು ಬೇಡ, ದನ ಸಹಾಯಕ ಕಾರಣ ಏನಂತ ನಮ್ಗೆಲ್ಲ ಗೊತ್ತಾಗ್ಯದ. ಅದಕ್ಕ ನಾವೆಲ್ಲ ಒಂದ್ ನಿರ್ಧಾರಕ್ಕೆ ಬಂದೀವಿ, 2 ದಿನದಾಗ ಎಲ್ಲ ಸರಿ ಹೋಗ್ತದ. ಹೌದು ಹನುಮಪ್ಪ, ಈಗ ನಮ್ಮ ಊರಿಗೆ ನಿಮ್ ಡಾಕ್ಟರ್ ಗಿಟ್ಟರು ಯಾರು ಬೇಡ. ನೀ ಸುಮ್ನೆ ಗುಂಡಪ್ಪ ಸಿದ್ದಪ್ಪ ಹೇಳೋದನ್ನ ಕೇಳ ಹೋಗ. ಸಿದ್ದಪ್ಪ, ರಮಣ, ಲಚ್ಚವ್ವ, ಎಲ್ಲ ಸರಿ ಆಯ್ತಾ? ಗೌಡ್ರ, ಈ ಪೂಜೆ ಪುನಸ್ಕಾರ ಎಲ್ಲ ಮಾಡೋ ಮುಂದ ಡಾಕ್ಟರ್ ಇಂಜೆಕ್ಷನ್ ಸೂಜಿ ಅಂತ ಹೋದ್ರೆ ಎಲ್ಲ ಎಡವಟ್ಟಾಗ್ತದೆ ಗೌಡ್ರ. ಅದಕ್ಕ ಈಗ ಯಾ ಡಾಕ್ಟರ್ ಬೇಡ ಏನು ಬೇಡ್ರಿ. ಆಯ್ತ್ ಬಿಡ್ರಿ, ನೀವೆಲ್ಲ ಹೌದು ಅಂದ್ಮೇಲೆ ನಂದೇನದ, ಆದ್ರೂ ಡಾಕ್ಟರ್ನ ಕರ್ಕೊಂಡ್ ಬಂದ್ರ? ಏ ಸುಮ್ ಕೊಡು ಹನುಮ, ಡಾಕ್ಟರ್ ಅಂತ ಡಾಕ್ಟರ್ ಮಾತು ಎತ್ತಿದ್ರೆ ಸಾಕು ಡಾಕ್ಟರ್ ಅಂತ ನೀವು. ಸಿದ್ದಪ್ಪಣ್ಣ, ಈ ಶನಿಯೊಂದು ನಮ್ ಗಡಿ ದಾಟ್ಬಿಟ್ರ ಎಲ್ಲಾ ಕಂಟಕದಿಂದ ಪಾರಾದಂಗ ನೋಡು. ಮೆಲ್ಲಿ ಮಾತಾಡ್ಲಿ, ಯಾರಾದ್ರೂ ತಿಳಿಸ್ಕೊಂಡಾರು? ಈ ಬದು ದಾಟದ್ರ ನಮ್ ಗಡಿ ದಾಟದಂಗೆ ನಿಧಾನಕ್ ನೋಡ್ರಿ. ಏ ಅಣ್ಣ ನಿಂತ್ಕೊಳ್ರು, ಅಲ್ಲಿ ನೋಡ್ರಿ ಆ ಕಡೆ ಸೀಮ್ಯಾಗ ಯಾರೋ ನಿಂತಂಗ ಕಾಣಿಸ್ತದಲ್ಲ. ಹೌದೌದು, ಅಲ್ಲಿ ಜನ ಅದಾರ ಅನಿಸ್ತೈತಿ. ಏ ಅಲ್ಲಿ ಬಿಡು, ಗಿಡ ಗಂಟಿ ರಾತ್ರಿ ಒಳಗ ಹಂಗ ಕಾಣಿಸ್ತವ ನಡಿ. ಸಿದ್ದಪ್ಪಣ್ಣ, ನಾನು ಇದೀಗ ಏನೋ ಬಡಿತಪ್ಪ, ಅದು ಕಲ್ಲೇ ಇರ್ಬೇಕು. ಆ ಸೀಮಿ ದಾಟಬೇಕು ಈ ಗಾಳಿನ ಮೊದಲು. ನಮ್ಮವರೆಲ್ಲ ಯಾಕೋ ಹುಡ್ಕೋತ ಹೊಂಟಾರಲ್ಲ ಗೌಡ್ರೆ. ಗಾಳಿನ ಗಡಿ ದಾಟ್ಸಕ ನಾವು ಬಹಳ ಹೆಣಗಾಡಿದೀವ್ರಿ, ಆದ್ರ ಆ ಕಡಿ ಮಂದಿ ಕಲ್ಲು ಕಟಗಿ ಕುಡುಗೋಲು ಹಿಡ್ಕೊಂಡ ಹೊಡೆಯಕ್ ಶುರು ಮಾಡಿದ್ರಿ, ನಾವು ಸೋತ ಬಿಟ್ಟಿವ್ರಿ ಗೌಡ್ರ. ಅಲ್ರಿ ಗೌಡ್ರೆ, ನಾವೇನ್ ಸೋಲಿಲ್ರಿ, ಗಾಳಿನ ಆ ಕಡೆ ಒಗದ್ ಬಿಡ್ಬೇಕಂತ ಹೇಳಿ ಬಿಡದಂಗ ಹೊಡೆದಾಡ್ದೇವ್ರಿ. ಆ ಗದ್ದಲದಾಗ ಒಂದ್ ಇಬ್ಬರಿಗೆ ಚಲೋ ಪೆಟ್ಟ ಐತ್ರಿ, ಅಷ್ಟಾದ್ರೂ ಅವ್ರ ಗಾಳಿನ ಮಾತ್ರ ಆ ಕಡೆ ಬೀಸಾಡ್ಲಿಕ್ಕೆ ಬಿಡ್ಲೇ ಇಲ್ರಿ. ಅಲ್ರು ಗಡಿ ದಾಟಿಸಿ ಬರ್ರಿ ಅಂದ್ರ ಇಲ್ಲದ ಉಸಾಬರಿ ಮಾಡ್ಕೊಂಡು ಬಂದಿರಿ. ಇನ್ನು ನಮ್ಮ ಊರ್ ಮುಣಗಿದಂಗ ದನ ಸಾಯದ್ ನಿಲ್ಲಲ್ಲ. ಇನ್ನು ಹಿಂಗ ಕಾಡಾಟ ಜೋರಾದ್ರ ಮನುಷ್ಯರು ಸಾಯದ್ ತಪ್ಪಿದ್ದಲ್ಲ ನೋಡು. ಯಾಕಂದ್ರ ಗಾಳಿ ನಮ್ಮ ಗಡಿ ದಾಟಿಲ್ಲ. ಎಲ್ಲ ನಮ್ಮ ಮನೆಯವರ ಬಿಡ್ರಿ ಗೌಡ್ರಿ, ಅದು ಏನಾರ ಆಗ್ಲಿ. ನಾ ಪ್ಯಾಟಿಗೆ ಹೋಗಿ ಡಾಕ್ಟರ್ ಕರ್ಕೊಂಡ ಬರ್ತೀನಿ. ಎಲೆ ಇವನ ಪೊಲೀಸ್ ಜೀಪ ಗೌಡ್ರಿ, ಇದೇನು ನಮ್ಮ ಊರಾಗ ಪೊಲೀಸ್ ಜೀಪ್ ಬರಕತ್ತದಲ್ಲ. ಅರೆ ಪೊಲೀಸರು ಇಳಿದು ಇತ್ತಾಗೆ ಬರಕತ್ತಾರ? ನಮಸ್ಕಾರ ರೀ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬರ್ರಿ. ಏನ್ ಗೌಡ್ರೆ, ನಿಮ್ ಊರಿನ ಜನ ನಿನ್ನೆ ರಾತ್ರಿ ಆ ಕಡಿ ಊರಿನ ಮಂದಿಗೆ ಹೊಡೆದು ಬಡದು ಬಾಳ ಹಿಂಸೆ ಮಾಡ್ರಿ ಅಂತಲ್ಲ, ಆ ಊರಿನವರು ನಿಮ್ ಮ್ಯಾಲ ಕೇಸ್ ಬುಕ್ ಮಾಡ್ಯಾರ. ಅದಕ್ಕ ನಾವೀಗ ಆ ಗದ್ದು ಮಾಡಿದ್ರನ್ನ ಹಿಡ್ಕೊಂಡು ಹೋಗಕ್ ಬಂದೀವಿ. ಅವ್ರು ಯಾರ್ಯಾರಂತ ನೀವ ಹೇಳ್ತೀರೋ ಅಥವಾ ನಾವು ಒದ್ದು ಬಾಯಿ ಬಿಡಿಸ್ಬೇಕು? ಸರ ಕ್ಷಮಸ್ರಿ, ನಾವೆಲ್ಲರೂ ಸ್ಟೇಷನ್ಗೆ ಬರ್ತೀವಿ. ಇದು ಒಬ್ಬಿಬ್ರು ವಿಷಯ ಅಲ್ಲ, ಇಡೀ ಊರಿನ ವಿಷಯ ಐತ್ರಿ. ಎಲ್ಲ ನಮ್ ಕಾಡಾಟ ನಡ್ರಿ, ಹೋಗೋಣ. ಏನ್ರಿ ಇನ್ಸ್ಪೆಕ್ಟರ್ ಸರ್, ಮೊನ್ ರಾತ್ರಿ ಆ ಎರಡು ಊರುಗಳ ನಡುವೆ ನಡೆದ ಗದ್ದಲಕ್ಕ ಕಾರಣ ಏನು ಅಂತ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು ಸರ್. ಈ ಕಡೆ ಊರಿನಾಗ ಹೆಚ್ಚಿನ ಪ್ರಮಾಣದಾಗ ದನಗಳು ಸಾಯಕತ್ತಿದ್ವು. ಊರಿನವರ ಪ್ರಕಾರ ಅದಕ್ಕೆ ಕಾರಣ ಗಾಳಿ ದುರ್ಗವನ ಕಾಟ ಅಂತ ಸರ್. ಆ ಗಾಳಿ ಊರಿನಾಗ ಇರೋ ತನಕ ದನಗಳು ಸಾಯುವುದು ನಿಲ್ಲೋದಿಲ್ಲ ಅನ್ನೋ ನಂಬಿಕೆಯಿಂದ ತಮ್ಮ ಊರಿನಾಗ ಇದ್ದ ಗಾಳಿಯನ್ನ ಆ ಕಡೆ ಊರಿಗೆ ಸಾಗಿಸ್ಲಿಕ್ಕ ರಾತ್ರಿ ಹೊತ್ತು ಗಡಿ ದಾಟಲು ಹೋಗಿದ್ರು. ಅದು ಆ ಕಡೆ ಊರಿನವ್ರಿಗೆ ಗೊತ್ತಾಗಿ ಇವರ ಮೇಲೆ ಆಕ್ರಮಣ ಮಾಡಿದ್ರು ಸರ್. ಈ ಕಾರಣಕ್ಕಾಗಿ ಎರಡು ಗುಂಪಿನವ್ರ ನಡುವ ಹೊಡೆದಾಟ ಬಡಿದಾಟ ಆಯ್ತು ಸರ್. ಈಗ ಪರಿಸ್ಥಿತಿ ಕಂಟ್ರೋಲ್ ಆಗದರಿ. ಗದ್ದಲಕ್ಕ ಕಾರಣ ಆದವರನ್ನ ಸ್ಟೇಷನ್ ಕರಿತಂದೀವಿ ಸರ್. ನೀವೇನು ಗಾಳಿ ಅಂದ್ರಲ್ಲ, ಗಾಳಿ ಅಂದ್ರ ಏನ್ರಿ ಅದು? ಸರ್, ಗಾಳಿ ಅಂದ್ರ ಗಾಳಿ ದುರ್ಗವ್ವ ಅಂತ ದೇವ್ರು ಸರ್. ಆ ದೇವ್ರು ಊರನ್ನ ಹೊಕ್ರ ಊರಿನಲ್ಲಿರುವ ಜನರಿಗೆ ಜಾನುವಾರುಗಳಿಗೆ ರೋಗ ಬರಬಹುದು, ಸಾವು ಬರಬಹುದು, ಬೆಳೆ ನಾಶವಾಗಬಹುದು ಅಂತ ಜನ ಹೇಳ್ತಾರೆ ಸರ್. ಆ ಕಾರಣಕ್ಕಾಗಿ ಈ ಗಾಳಿಯನ್ನ ಒಂದು ಊರಿನ ಗಡಿಯಿಂದ ಮತ್ತೊಂದು ಊರಿನ ಗಡಿಗೆ ದಾಟಿಸುವುದು ಸಾಮಾನ್ಯ ಸರ್. ಹೀಗೆ ದಾಟಿಸುವಾಗ ಈ ರೀತಿ ಗದ್ದಲುಗಳು ನಡೀತಿರ್ತಾವ ಸರ್. ಇನ್ಸ್ಪೆಕ್ಟರ್ ಸರ್, ಆ ಪಶು ವೈದ್ಯರನ್ನ ಕರೆಸಿರಿ ಸ್ವಲ್ಪ. ಆಯ್ತು ಸರ್, ಆಗ್ಲಿ. ನಮಸ್ಕಾರ ಸರ್, ತಾವೇನೋ ಕೇಳಿದ್ರಂತ? ನಮಸ್ಕಾರ ಡಾಕ್ಟ್ರ. ಆ ಊರಿನೊಳಗ ಅಷ್ಟೊಂದು ದನಗಳು ಸತ್ತವಂತಲ್ಲ, ನಿಮ್ ಇಲಾಖೆಯಿಂದ ನಿಯಂತ್ರಣ ಕ್ರಮಗಳನ್ನ ತಗೊಂಡಿಲ್ಲೇನು? ತಗೊಂಡಿವ್ರಿ ಸರ್, ಆದ್ರೆ ಅವರಲ್ಲಿ ಬಹಳ ದೊಡ್ಡ ಮೂಢನಂಬಿಕೆ ಅದಾವ್ರಿ ಸರ್. ಹಿಂಗಾಗಿ ಆ ಊರಿನ ಜನರು ನಮಗ ಸಹಕಾರನೇ ನೀಡಲಿಲ್ಲ. ದೇವ್ರ ಕಾಟದ ಮುಂದ ನಿಮ್ಮ ಔಷಧಿ ಯಾವ ಲೆಕ್ಕ ಹೋಗ್ರಿ ಅಂತ ಹೇಳಿ ಅಂತಂದ್ರಿ. ಅಲ್ಲದೆ ಅವರು ನಾಟಿ ವೈದ್ಯರಿಂದ ಔಷಧಿ ಕೊಡಿಸ್ತಾ ಇದ್ದಾರ, ಹಿಂಗಾಗಿ ರೋಗ ಹೆಚ್ಚಾಗಿ ಬಿಟ್ಟದ್ರಿ ಸರ್. ಮತ್ತ ಈಗ ಪರಿಸ್ಥಿತಿ ಹೆಂಗದ ಡಾಕ್ಟ್ರ? ಮೊನ್ನೆ ಗದ್ದಲಾದ ಮರದಿವಸದಿಂದ ಎರಡೂ ಹಳ್ಳಿಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಮೊದಲ ಅಲ್ಲಿ ಜನರು ತಮ್ಮ ದನಕರುಗಳಿಗೆ ಇಂಜೆಕ್ಷನ್ ಮಾಡಿಸಿಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಆ ಸಂದರ್ಭದೊಳಗೆ ಇನ್ಸ್ಪೆಕ್ಟರ್ ನಮ್ಮ ಜೋಡಿ ಇದ್ದಿದ್ರಿಂದಾಗಿ ಅವರು ಸಹ ಜನರ ಮನವೊಲಿಸುವಲ್ಲಿ ನಮಗೆ ಬಹಳಷ್ಟು ಸಹಾಯ ಮಾಡ್ಯಾರಿ ಸರ್. ಹಿಂಗಾಗಿ ಚಿಕಿತ್ಸೆ ನೀಡುವುದು, ರೋಗ ಮುಂಜಾಗ್ರತಾ ಲಸಿಕೆ ಹಾಕುವುದು ಎಲ್ಲ ಈಗ ಸರಿಯಾಗಿ ನಡೆದ್ರಿ ಸರ್. ರೋಗ ನಿಯಂತ್ರಣಕ್ಕೆ ಬರ್ತದೆ ಸರ್, ಇದರೊಳಗೆ ಏನೂ ತೊಂದರೆ ಇಲ್ಲ. ಮತ್ತ ಈ ಎರಡು ದಿವಸಗಳಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ನೋಡ್ರಿ ಸರ್. ರೋಗ ನಿಯಂತ್ರಣಕ್ಕೆ ಬರ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆ ಡಾಕ್ಟ್ರೆ. ಹ್ಞೂನ್ರಿ, ಇಂಥ ವೈಜ್ಞಾನಿಕ ಯುಗದಾಗೂ ಸಹಿತ ಜನ ಇನ್ನು ಮೂಢನಂಬಿಕೆಗಳಿಗೆ ಬಲಿಯಾಗ್ತಾರಂತಂದ್ರ ಇದೊಂದು ದುರಂತ ಅಂತ ಅನ್ಬಹುದು ನೋಡ್ರಿ. ಖರೆ ಸರ್. ಏನ್ರಿ ಇನ್ಸ್ಪೆಕ್ಟ್ರೆ? ಸರ್, ಅಲ್ಲಿ ಜನರ ಜೊತೆಗೆ ಮಾತನಾಡಿ ಒಂದು ಒಮ್ಮತಕ್ಕೆ ತರುವಲ್ಲಿ ಡಾಕ್ಟರ್ ಮತ್ತು ನಾವು ಬಹಳ ಕಷ್ಟಪಡಬೇಕಾಯ್ತು ಸರ್. ನಾವೆಲ್ಲ ಏನೇ ಮಾಡಿದ್ರು ಗಾಳಿ ಆ ಊರನ್ನು ಬಿಟ್ಟು ಹೋಗುವವರೆಗೂ ಅಲ್ಲಿ ಸಾವು ನೋವುಗಳು ನಿಲ್ಲುವುದಿಲ್ಲ ಎಂಬ ನಂಬಿಕೆ ಅವರಲ್ಲಿ ಇನ್ನೂ ಅದ ಸರ್. ಆ ಕಾರಣಕ್ಕೆ ಅವರು ಗಾಳಿಯನ್ನು ತಮ್ಮ ಊರಿನ ಗಡಿಯಿಂದ ದಾಟಿಸಲು ಪ್ರಯತ್ನ ಮಾಡ್ತಾನೇ ಇರ್ತಾರೆ. ನಮ್ಮ ಪೊಲೀಸರು ಮಾತ್ರ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಸರ್. ಇನ್ಸ್ಪೆಕ್ಟರ್ ಸರ್, ಇನ್ನು ಸ್ವಲ್ಪ ದಿನ ತನ ಬಿಗಿ ಭದ್ರತೆಗಳು ಹಿಂಗ ಮುಂದುವರಲಿ. ಆದ್ರೆ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗಲಾರದಂಗ ನೋಡ್ಕೊಳ್ಬೇಕು. ಈಗ ಗದ್ದಲ ಮಾಡಿದ ಎರಡೂ ಗುಂಪುಗಳ ಮೇಲೆ ಕೇಸ್ ದಾಖಲಿಸಿ FIR ರೆಡಿ ಮಾಡಿರಲ್ಲ? ಇಲ್ಲ ಸರ್, ಎರಡೂ ಊರಿನವರನ್ನು ಕರೆಸಿ ಸಮಾಧಾನ ಸಂಧಾನ ಮಾಡಿ ಅಲ್ಲಿ ಕೈ ಬಿಡೋಣ ಅಂತ ಮಾಡಿವಿ. ಅಷ್ಟಕ್ಕೂ ಅವ್ರು ಒಪ್ಪದಿದ್ರ ಕಾನೂನು ಪ್ರಕಾರ ಮುಂದೆ ಕ್ರಮ ತೆಗೆದುಕೊಳ್ಳುವುದು ಸೂಕ್ತ ಅಂತ ನನ್ನ ಅನಿಸಿಕೆ. ಇದಕ್ಕೆ ಸಂಬಂಧಿಸಿದಂತೆ ತಾವೇನಾದ್ರೂ ಹೇಳುತ್ತಿದ್ರೆ ಸರ್? ಎಲ್ಲ ಶಾಂತಿಪೂರ್ಣವಾಗಿ ಮುಗಿದ್ರೆ ಸಾಕು, ನಾವು ಅದನ್ನ ಬೆಳೆಸೋದು ಬೇಡ. ಹಂಗ ನಾಳೆ ಮುಂಜಾನೆ ನಾನು ಆ ಗ್ರಾಮಗಳಿಗೆ ಭೇಟಿ ಕೊಡ್ತೇನೆ ಸರ್. ದಯವಿಟ್ಟು ಎಲ್ಲ ಅಧಿಕಾರಿಗಳು ನನ್ನ ಜೊತೆಗೆ ಬರಬೇಕು. ಪ್ರಕಾಶ ಸರ್, ಆ ಎಲ್ಲ ಹಳ್ಳಿಗಳಲ್ಲಿ ಲಸಿಕೆ ಹಾಕಿ ಈಗ ಒಂದ್ ತಿಂಗಳ ಮೇಲಾಯ್ತು. ಆ ಊರಿನವರು ಯಾರೂ ಈ ಕಡೆ ಬಂದಂಗೆ ಕಾಣಿಸ್ಲಿಲ್ಲ. ಅಲ್ಲಿಂದ ಏನಾದರೂ ವಿಷಯ ಗೊತ್ತಾಯ್ತಾ? ಸರ್, ನಾನು ನಿನ್ನೆ ಮಧ್ಯಾಹ್ನ ಆ ಊರಿಗೆ ಹೋಗಿದ್ದೆ. ಓಹೋ, ಅಲ್ಲಿ ಈಗ ಯಾವ ಸಮಸ್ಯೆಯೂ ಇಲ್ಲ. ರೋಗ ಪೂರ್ತಿ ನಿಯಂತ್ರಣಕ್ಕೆ ಬಂದದ್ರಿ. ಗುಡ್ ಗುಡ್. ಆ ಊರಿನ ಜನ ನಿಮ್ಮನ್ನ ಬಹಳ ನೆನೆಸ್ತಿದ್ರು. ಓಹೋ. ಮತ್ತ ನಿಮ್ಮನ್ನ ನೋಡ್ಲಿಕ್ಕೆ ಬರ್ಬೇಕಂತ ಹೇಳ್ತಾ ಇದ್ರು ಸರ್. ಅಡ್ಡಿ ಇಲ್ಲಪ್ಪ ಪ್ರಕಾಶ, ಅಂದ್ರ ನಮ್ಮ ಶ್ರಮ ಸಾರ್ಥಕ ಆಯ್ತು ಅಂದಂಗಾಯ್ತು. ಹೌದ್ ನೋಡ್ರಿ ಸರ್. ಅರೆರೆ, ಗೌಡ್ರು, ರಾಮಣ್ಣ, ಸಿದ್ದಪ್ಪ, ಗುಂಡಪ್ಪ, ಹನುಮಪ್ಪ, ಲಚ್ಚವ್ವ ಎಲ್ಲರೂ ಬಂದ್ರಲ್ಲ, ಬರ್ರಿ ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ ನಮಸ್ಕಾರ. ಬರ್ರಿ, ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು ನಮಗ. ಡಾಕ್ಟರ್ ಸಾಹೇಬ್ರೆ, ಬಹಳ ಉಪಕಾರ ಆಯ್ತು ನೋಡ್ರಿ. ನಾವು ಏನೇನೋ ತಿಳ್ಕೊಂಡು ಮೂಢನಂಬಿಕೆಯಿಂದ ಪಡಬಾರದ ಕಷ್ಟಪಟ್ಟಿವಿ, ನೀವು ನಮ್ ಕಣ್ ತೆರೆಸಿದ್ರಿ. ನೋಡ್ರಿ ಗೌಡ್ರ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಇಲ್ಲಿ ಕೇಳ್ರಿ ಎಲ್ಲರೂ, ಒಂದ್ ಮಾತು ಹೇಳ್ತೀನಿ. ಈ ಮೂಢನಂಬಿಕೆಗಳಿಂದ ನಮಗ ಬಹಳ ನುಕ್ಸಾನ್ ಅದಾವೇನ್ರಿಪ. ದನಕರುಗಳಿಗೆ ಬಹಳಷ್ಟು ರೋಗಗಳು ಕಾಡ್ತಾವ. ಅಂದ್ರ ಚಪ್ಪೆ ಬ್ಯಾನಿ ಇರಬಹುದು, ಗಂಟಲು ಬ್ಯಾನಿ ಇರಬಹುದು, ಕಾಲುಬಾಯಿ ಬ್ಯಾನಿ ಇರಬಹುದು. ಈ ರೋಗಗಳು ದನಕ್ಕೆ ಬಂದ್ರ ಸಾಮಾನ್ಯವಾಗಿ ಊರಿನೊಳಗಿರುವಂತಹ ಎಲ್ಲಾ ದನಗಳಿಗೂ ಬರತಕ್ಕಂತಹ ಸಾಧ್ಯತೆ ಇರ್ತದ. ಅದಕ್ಕ ನಾವು ರೋಗೋದ್ರೇಕ ಪರಿಸ್ಥಿತಿ ಅಂತ ಹೇಳಿ ಹೇಳ್ತೀವಿ. ಏನಂದ್ರೆ ಡಾಕ್ಟರ್ ಸಾಹೇಬ್ರೆ? ಈಗ ನಿಮ್ಮ ಊರೊಳಗೇನು ದನಗಳು ಸತ್ತುವಲ್ಲ, ಅದು ರೋಗೋದ್ರೇಕ ಪರಿಸ್ಥಿತಿ. ಅದು ಅಂದ್ರೆ ಬಹಳಷ್ಟು ದನಗಳು ಸಾಯ್ತಾವ. ಈ ರೋಗೋದ್ರೇಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಬೇಕಂತಂದ್ರ, ಅಥವಾ ಒಟ್ಟಿನೊಳಗೆ ಇಂತಹ ಪರಿಸ್ಥಿತಿ ಊರಿನೊಳಗೆ ಬರಬಾರದು ಅಂತಂದ್ರ, ಊರಿನೊಳಗೆ ಇರುವಂತಹ ಎಲ್ಲಾ ದನಕರುಗಳಿಗೆ ಅಡ್ವಾನ್ಸ್ ಆಗಿ ಇಂಜೆಕ್ಷನ್ ಮಾಡಿಸ್ಬೇಕು. ಅಂದ್ರ ರೋಗ ಬರಲಾರದಂಗ ಮುಂಜಾಗ್ರತೆಯಾಗಿ ಲಸಿಕೆ ಹಾಕ್ಸುದು, ಅಥವಾ ರೋಗ ನಿರೋಧಕ ಲಸಿಕೆ ಹಾಕ್ಸುದು ಅಂತ ಹೇಳಿ ಅರ್ಥ. ಪ್ರತಿ ವರ್ಷ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಈ ರೀತಿ ನೀವೆಲ್ಲ ದನಕರುಗಳಿಗೆ ಇಂಜೆಕ್ಷನ್ ಮಾಡಿಸಿಕೊಂಡ್ ಬಿಟ್ರ ನಿಮ್ಮ ಊರಾಗ ಯಾವ ರೋಗನು ಬರುವುದಿಲ್ಲ, ಯಾವ ದನಾನು ಸಾಯಂಗಿಲ್ಲ. ಹೌದಾ? ನೋಡ್ರಿ, ಈಗೆಲ್ಲ ವಿಜ್ಞಾನ ಬಹಳ ಮುಂದುವರೆದದ. ಯಾವ ಗಾಳಿನೂ ಇಲ್ಲ, ಯಾವ ಭೂತನೂ ಇಲ್ಲ. ಇನ್ ಮ್ಯಾಲ ದನಗಳಿಗೆ ಏನಾದರೂ ಸುಸ್ತಾಯ್ತು ಅಂತಂದ್ರ, ರೋಗ ಬಂದ ಲಕ್ಷಣಗಳೇನಾದರೂ ಕಂಡು ಬಂದು ಅಂತಂದ್ರ, ನೇರವಾಗಿ ನೀವು ನಮ್ಮ ದವಾಖಾನೆಗೆ ಅವುಗಳನ್ನು ಹೊಡ್ಕೊಂಡು ಬರ್ರಿ. ಇಲ್ಲಿ ನಿಮಗ ಚಿಕಿತ್ಸೆ ಕೊಡಿಸುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ. ಕೇಳಿದ್ರ ಗೊತ್ತಾಯ್ತೇನ್ರಪ್ಪ ಎಲ್ಲರಿಗೆ? ಆಯ್ತ್ರಿ ಸಾಹೇಬ್ರೆ, ಇನ್ ಮೇಲೆ ನಮ್ಮ ಊರಾಗೆಲ್ಲ ಡಂಗೂರ್ ಹೊಡಿಸಿ ಕಾಲ ಕಾಲಕ್ಕೆ ದನಗಳಿಗೆ ಲಸಿಕೆ ಹಾಕಿಸುವಂತ ವ್ಯವಸ್ಥೆ ಮಾಡ್ತೀವಿ. ಮಾಡ್ರಿ ಮಾಡ್ರಿ. ಆಮೇಲೆ ಈ ಗಾಳಿ ಅದು ಇದು ಅಂತ ನಮ್ ನಮ್ ನಡುವ ಹೊಡೆದೊಡೆದನ್ನ ಬಿಡ್ತೀವಿ. ಬಹಳ ಉಪಕಾರ ಆಯ್ತ್ರಿ ಡಾಕ್ಟರ್ ಸಾಹೇಬ್ರೆ, ನಾವೇನ್ ಬರ್ತೀವ್ರಿ. ನಡ್ರಪ್ಪ ನಡ್ರಿ, ನಮಸ್ಕಾರ ಡಾಕ್ಟರ್ ಸಾಹೇಬ್. ಬರ್ರಿ ಬರ್ರಿ, ನಿಮಗೆಲ್ಲ ಒಳ್ಳೇದಾಗ್ಲಿ. ಇದುವರೆಗೆ ಗಡಿ ದಾಟಿದಾಗ ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ರಾಚಪ್ಪ ಎಚ್, ಪಾತ್ರ ಪರಿಚಯ ತಹಶೀಲ್ದಾರ್ ರಾಜೇಂದ್ರ ಆರ್ ಕುಲಕರ್ಣಿ, ಇನ್ಸ್ಪೆಕ್ಟರ್ ಸದಾನಂದ್ ಹತ್ತಿ, ಪಶುವೈದ್ಯ ಸೋಮಶೇಖರ್ ಎಸ್ ರುಳಿ, ಗೌಡ ಮಧುಸೂದನ್ ಡಿ ಟೆಂಗ್ಲೇಕರ್, ಸಿದ್ದಪ್ಪ ವಿಜಯ್ ಕುಮಾರ್ ಗೋತ್ಗಿ, ರಾಮಪ್ಪ ಬಸವಣ್ಣಪ್ಪ ಲೋಕಾಣಿ, ಹನುಮಪ್ಪ ಮಾರ್ಗೇಶ್ ಎಂ ಪುರೋಹಿತ್, ಗುಂಡಪ್ಪ ರಾಜೇಂದ್ರ ಕುಮಾರ್ ಆರ್ಕೆ, ಕರಿಯಪ್ಪ ಗೋವಿಂದ್ ರಾಠೋಡ್. ಲಚ್ಚವನ ಪಾತ್ರವಹಿಸಿ ನಿರ್ಮಾಣ ನೆರವು ನೀಡಿದವರು ಶೋಭಾ ಎನ್ ವಕೀಲ್. ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ ಹಾಗೂ ರಾಜೇಂದ್ರ ಆರ್ ಕುಲಕರ್ಣಿ. ಇದು ಆಕಾಶವಾಣಿ ಗುಲ್ಬರ್ಗಾ ಕೇಂದ್ರದ ಕೊಡುಗೆ. ದರ್ಪಣ, ನಿಮ್ಮ ವಾಟ್ಸಪ್ ಸಂದೇಶಕ್ಕೆ ನಿಲಯದ ಉತ್ತರ. ಹಲೋ ಮಹೇಶ, ಏನೋ ಮೊಬೈಲ್ನಾಗ ಟೈಪ್ ಮಾಡಕತ್ತೀಯಲ್ಲ, ಏನದು? ಹಾಯ್ ಆಕಾಶ್, ದರ್ಪಣ ಕಾರ್ಯಕ್ರಮಕ್ಕ ಮೆಸೇಜ್ ಕಳ್ಸಕತ್ತೇನೆ. ಏ, ನನಗೂ ಮೆಸೇಜ್ ಕಳ್ಸ್ಬೇಕಾಗ್ಯದು. ಸ್ವಲ್ಪ ನಂಬರ್ ಏನದಂತ ಹೇಳು. ಹಲೋ ಆಕಾಶ್, ಮಹೇಶ್. ಏನ್ರೋ ಇಲ್ಲಿ ನಿಂತೇನ್ ಮಾಡಕತ್ತೀರಿ? ಕಲಬುರ್ಗಿ ಆಕಾಶವಾಣಿದಾಗ ದರ್ಪಣ ಕಾರ್ಯಕ್ರಮ ಬರಕತ್ತೈತಿ, ಆ ಕಾರ್ಯಕ್ರಮಕ್ಕ ಮೆಸೇಜ್ ಹಾಕಕತ್ತೇನೆ. ಏ ಮಹೇಶ, ನಂಬರ್ ಹೇಳು. ಏ, ನಂಗೂ ನಂಬರ್ ಹೇಳ್ರೋ, ನಾನು ಕಳಿಸ್ತೀನಿ. ಆದ್ರ ನಂಗ ಈ ಮೊಬೈಲ್ನಾಗ ಟೈಪ್ ಮಾಡೋದು ಅಂದ್ರ ಹೆಡೇಕ್ ನೋಡು. ಅಲ್ಲ, ಕನ್ನಡ ಬರ್ಲಿಕ್ ಬರ್ತದ ಇಲ್ಲ ನಿನಗ? ಏ ಯಾಕ್ರೋ ಹಂಗ್ಯಾಕಂತೀರಿ? ಈಗ ಒಂದ್ ಕೆಲ್ಸ ಮಾಡು. ಏನು? ಆಕಾಶವಾಣಿ ಕಾರ್ಯಕ್ರಮ ಮೊದ್ಲು ಕೇಳು, ಆಮೇಲೆ ಒಂದು ಬೆಳಿ ಹಾಳಿ ತಗೊಂಡು ಅದ್ರ ಮೇಲೆ ನೀಟಾಗಿ ನಿನ್ ಅಭಿಪ್ರಾಯ ಏನು ಅನ್ನೋದನ್ನ ಬರೆದು ಅದನ್ನ ಫೋಟೋ ಹೊಡೆದು ವಾಟ್ಸಪ್ ಮಾಡು. ವಾವ್, ಗುಡ್ ಐಡಿಯಾ. ಮಹೇಶ, ನಂಬರ್ ಹೇಳೋ, ಅವಾಗ್ನಿಂದ ಕೇಳ್ತಾ ಇದೀನಿ, ನೀನೇ ಟೈಪ್ ಮಾಡ್ಲಕತ್ತಿದಲ್ಲ.